Dubai, Dubai, Dubai, Dubai, Dubai, Dubai, Dubai, Dubai. ಮೇಲೆ ಮಳೆಯ ಹಣ್ಣಿಯ ಮಾಲೆ ಜೀವಕ್ಕೆ ಜೀವ ತಂದವನೆ ಜೀವಕ್ಕಿಂತ ಸಮೀಹ ಬಾರೆ ಒಲವೇ ವಿಸ್ಮಯ ಒಲವೇ ವಿಸ್ಮಯ ನಿನ್ನ ಪ್ರೇಮ ರೂಪ ಕಂಡು ನಾನು ತನ್ಮಯ ಹುಡುಗ ನೀನು ಜೀವಕ್ಕೆ ರೆಕ್ಕೆ ತಂದವನೆ ಜೀವ ತಂದವನೆ ಜೀವಕ್ಕಿಂತ ಸನಿಹ ಬಾರಿ ಒಲವೇ ವಿಸ್ಮಯ ಒಲವೇ ವಿಸ್ಮಯ ನಿನ್ನ ಪ್ರೇಮ ರೂಪ ಕೈದು ನಾನು ತನ್ಮಯ ಹುಚ್ಚು ಹುಡುಗ ನೀನು ಜೀವಕ್ಕೆ